ಅಂಬಿಕಾ ತನಯ ದತ್ತ ತಾರಕೆ ಓ ಜನನಿ ಓ ಮೃದುಳ ಮನೋಹರ ಭಾವವಿಲಾಸೆ ಮಂಗಳಮತಿ ಶ್ರೀನಿವಾಸ ಹಾಸೆ ಓ ಕರಲಾಲಿತ ಬಹು ಕವಿ ಸಾರಿಕೆ ಅಂಬಿಕಾ ತನಯ ದತ್ತ ತಾರಕೆ ಓ ಜನನಿ ಆನಂದ ಪುಣ್ಯದಾಯಿನಿ ಆತ್ಮಪೋಷಿ ಪಾರದರ್ಶಿನಿ ಓ ಶುಭಕರೆ ಕಲ್ಯಾಣಿ ದಯಗೈ ಕನ್ನಡವಾಣಿ ಓ ಶುಭಕರೆ ಕಲ್ಯಾಣಿ ದಯಗೈ ಕನ್ನಡವಾಣಿ ಭಾರತಿ ಓ ಭಾರತಿ ಸ್ವಾತ್ಮ ಸ್ವಾಂತ ಸಂಭವಿ ಸಕಲ ಚೇತನಾರಾಧನ ದೈವವೇ ಓ ವಾಜಗಿ ದೇವಿ ಓ ಭಾರತಿ ಓ ಭಾರತಿ ಬೌದ್ಧರು ಜೈನರು ಯಹೋದ್ಯರು ಸಿಖ್ಖರು ನಾಸ್ತಿಕರಿದ್ದರೆ ಅವರು ಸೇರಿ ಭಾರತೀಯ ಜನರೊಂದೇ ಭಾರತೀಯ ಜನರೊಂದೇ ಭಾರತೀಯ ಜನರೊಂದೇ ಭಾರತೀಯರು ಎಲ್ಲರೂ ಒಂದೇ ಹಿಂದೂ ಮುಸ್ಲಿಂ ಕ್ರೈಸ್ತರು ಪಾರ್ಸಿ ಬೌದ್ಧರು ಜೈನರು ಯಹೋದ್ಯರು ಸಿಖ್ಖರು ನಾಸ್ತಿಕರಿದ್ದರೆ ಅವರು ಸೇರಿ ಭಾರತೀಯ ಜನರೊಂದೇ ಭಾರತೀಯ ಜನರೊಂದೇ ಭಾರತೀಯ ಜನರೊಂದೇ ನೀರೊಂದೇ ಭಾರತೀಯ ಜನರೊಂದೇ ಸರಸ್ವತಿಯ ನೀರೊಂದೇ ಭಾರತೀಯ ಜನರೊಂದೇ ಭಾರತೀಯ ಜನರೊಂದೇ ಭಾರತೀಯ ಜನರೊಂದೇ ಭಾರತೀಯರು ಎಲ್ಲರೂ ಒಂದೇ ಹಿಂದೂ ಮುಸ್ಲಿಂ ಕ್ರೈಸ್ತರು ಪಾರ್ಸಿ ಬೌದ್ಧರು ಜೈನರು ಯಹೋದ್ಯರು ಸಿಖ್ಖರು ನಾಸ್ತಿಕರಿದ್ದರೆ ಅವರು ಸೇರಿ ಭಾರತೀಯ ಜನರೊಂದೇ ಭಾರತೀಯ ಜನರೊಂದೇ ಭಾರತೀಯ ಜನರೊಂದೇ ಜನರೊಂದೇ ಭಾರ ಭಾರತೀಯ ಜನರೊಂದೇ, ಭಾರತೀಯ ಜನರೊಂದೇ, ಭಾರತೀಯರು ಎಲ್ಲರೂ ಒಂದೇ, ಹಿಂದೂ ಮುಸ್ಲಿಂ ಕ್ರೈಸ್ತರು ಪಾಚಿ ಬೌದ್ಧರು ಜೈನರು ಯಹೋದ್ಯರು ಸಿಖ್ಖರು ನಾಸ್ತಿಕರಿದ್ದರೆ ಅವರು ಸೇರಿ ಭಾರತೀಯ ಜನರೊಂದೇ, ಭಾರತೀಯ ಜನರೊಂದೇ, ಭಾರತೀಯ ಜನರೊಂದೇ, ಭಾರತೀಯ ಜನರೊಂದೇ, ಭಾರತೀಯ ಜನರೊಂದೇ. ವೃತ್ತಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು ಸಮಯ 7:20. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಾಡಿನ ಬೆಂಕಿಯ ತಡೆಗಟ್ಟುವಿಕೆ, ಈ ವಿಷಯವಾಗಿ ಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ, ನಂತರ ಸಿಎಂ ರಂಗಯ್ಯ ಮತ್ತು ಸಂಗಡಿಗರಿಂದ ತತ್ವಪದ ಮೂಡಿಬರಲಿದೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಕಾಡಿನ ಬೆಂಕಿಯ ತಡೆಗಟ್ಟುವಿಕೆ, ಈ ವಿಷಯವಾಗಿ ನಿವೃತ್ತ ಅರಣ್ಯ ಅಧಿಕಾರಿ ಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿಯ ಬಗ್ಗೆ ತಿಳ್ಕೊಳ್ಳೋಣ. ಕಾಡಿನ ಬೆಂಕಿ ಉಂಟಾಗೋದಕ್ಕೆ ಏನು ಕಾರಣಗಳು, ಇದನ್ನ ಹೇಗೆ ನಾವು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯಲ್ಲಿ ಜಿಲ್ಲಾ ಅರಣ್ಯಾಧಿಕಾರಿಗಳಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿರುವಂತ ಎಸ್ ಚಂದ್ರಶೇಖರ್ ಅವರು. ನಮಸ್ಕಾರ ಚಂದ್ರಶೇಖರ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಒಳ್ಳೆಯದು, ಥ್ಯಾಂಕ್ ಯು. ಈಗ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಕಾಡಿನ ಬೆಂಕಿ ಅಥವಾ ಕಾಡ್ಗಿಚ್ಚು ಅಂದ್ರೇನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಬಹಳ ಸಂತೋಷ ಸರ್. ನೋಡಿ, ಈ ಬೆಂಕಿ ಅಂದ ತಕ್ಷಣ ನಮಗೆ ಒಂಥರ ಮೈ ಜುಮ್ ಅನ್ನುತ್ತೆ. ಅರಣ್ಯ ಬೆಂಕಿ ಇರಲಿ, ಊರಿನ ಬೆಂಕಿ ಇರಲಿ, ಟೌನಿನ ಬೆಂಕಿ ಇರಲಿ, ಯಾಕಪ್ಪ ಅಂದರೆ ಈ ಪಂಚಭೂತಗಳಲ್ಲಿ ಬೆಂಕಿ ಪ್ರಮುಖ ಪಾತ್ರ ವಹಿಸುತ್ತೆ. ಗಾಳಿ, ನೀರು, ಆಕಾಶ, ಸೊ ಇವಕ್ಕೆಲ್ಲ ಏನು ನಮಗೆ ಈ ಬೆಂಕಿ, ಇದು ವಿನಾಶಕಾರಿನೂ ಹೌದು, ಅದೇ ರೀತಿ ಉಪಯೋಗನೂ ಹೌದು. ಅದನ್ನ ಸಂಪೂರ್ಣವಾಗಿ ನಾವು ಬಳಸ್ಕೊಳ್ಳೋದ್ರಲ್ಲಿ ಇದೆ. ಗ್ರಾಮಸ್ಥರಾಗಲಿ, ಇಲಾಖೆಯವರಾಗಲಿ, ನೋಡಿ, ಒಂದ್ ಕಡೆ ಹೇಳ್ತಾರೆ, ಫಾರೆಸ್ಟ್ ಫೈರ್ ಈಸ್ ಎ ಬೆಸ್ಟ್ ಕಂಪ್ಯಾನಿಯನ್ ಬಟ್ ಎ ಬ್ಯಾಡ್ ಮಾಸ್ಟರ್. ಅದನ್ನ ನೀವು ಸರಿಯಾಗಿ ನಾವು ನಿರ್ವಹಣೆಯಲ್ಲಿ ನಾವು ವಿಫಲರಾದ್ರೆ ಅದಕ್ಕಿಂತ ಬಹಳ ಅಗಾಧವಾದಕ್ಕಿರ್ತಕ್ಕಂಥ ಒಂದು ಹೊಡೆತವನ್ನ ಕೊಡುತ್ತೆ. ಸೊ ಅರಣ್ಯ ಬೆಂಕಿ ಅಂದ ತಕ್ಷಣ ನಮಗೆ ಬೆಂಕಿ, ಕಾಳ್ಗಿಚ್ಚು, ಫಾರೆಸ್ಟ್ ಫೈರ್ ಇವೆಲ್ಲ ಒಂದೊಂದು ರೀತಿಯಲ್ಲಿ ಹೇಳ್ತೀವಿ ನಾವು ಹಾಗಂತಾರೆ. ಸೊ ಆದ್ರಿಂದ ಇದನ್ನ ನಾವು ಬಹಳ ಚೆನ್ನಾಗಿ ನಿರ್ವಹಿಸಬೇಕು. ನೋಡಿ, ಬೆಂಕಿ ಕಾಲ, ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ, ಆದ್ರೆ ಈ ಹವಾಮಾನ ವೈಪರೀತ್ಯದಿಂದ, ಗ್ಲೋಬಲ್ ವಾರ್ಮಿಂಗ್ ಇಂದ, ಕ್ಲೈಮೇಟ್ ಚೇಂಜ್ ಇಂದ ಕಾಲ ಕಾಲಕ್ಕೆ ಮಳೆ ಬರ್ತಾ ಇಲ್ಲ, ಬೇಸಿಗೆ ಬೇಸಿಗೆ ಆಗ್ತಿಲ್ಲ, ಚಳಿಗಾಲನು ಬೇಸಿಗೆ ಆಗಿದೆ, ಮಳೆಗಾಲನು ಬೇಸಿಗೆ ಆಗಿದೆ. ಅದಕ್ಕೆಲ್ಲ ಕಾರಣ ಯಾರು? ನಾವೇ ಕಾರಣ. ಆದ್ರಿಂದ ಇದನ್ನು ಅರಿತುಕೊಂಡು ಮುಂದೆ ದೊಡ್ಡ ಆಘಾತ ಆಗೋದಕ್ಕಿಂತ ಮುಂಜಾಗ್ರತವಾಗಿ ನಾವು ತಿಳ್ಕೊಂಡ್ರೆ ನಾವು ಸಮೃದ್ಧಿಯಾಗಿ ಜೀವನ ಸಾಗಿಸ್ಬೋದು. ವನ್ಯಪ್ರಾಣಿಗಳು, ಸಸ್ಯರಾಶಿ, ಜೀವಸಂಕುಲ ಇವನ್ನೆಲ್ಲವನ್ನೂ ಸಹ ನಾವು, ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಇವನ್ನೆಲ್ಲ ನಾವು ಕಾಪಾಡಬೋದು, ಇಲ್ಲಿ ಸಂದೇಹ ಇಲ್ಲ ಅಂತ ನನ್ನ ಒಂದು ಖಂಡಿತವಾದ ಅನಿಸಿಕೆ. ಅಂದ್ರೆ ಬೆಂಕಿಯನ್ನ ನಾವು ಸೇವಕನಾಗಿ ಬಳಸ್ಕೋಬೇಕು, ಯಜಮಾನನಾಗಿ ಆಗೋದಕ್ಕೆ ಬಿಡಬಾರದು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬಂದಿದೆ ಅದು, ರಾಮಾಯಣ ಮಹಾಭಾರತ ಬಂದಿದೆ. ಅಂದ್ರೆ ಕಾಡಿಗೆ ಬರುವಂತ ಬೆಂಕಿನೇ ನಾವು ಕಾಡಿನ ಬೆಂಕಿ ಅಂತೀವಿ. ಕಾಡಿನ ಬೆಂಕಿ ಅಂತೀವಿ, ಕಾಡ್ಗಿಚ್ಚು ವೈಲ್ಡ್ ಫೈರ್ ಅಂತ ಕರಿತೀವಿ. ಹೌದೌದು. ಮುಖ್ಯವಾಗಿ ಈ ಕಾಡ್ಗಿಚ್ಚು ಉಂಟಾಗೋದಕ್ಕೆ ಏನ್ ಕಾರಣಗಳು ಅಂತಾರೆ, ಹೇಗೆ ಉಂಟಾಗುತ್ತೆ ಈ ಕಾಡ್ಗಿಚ್ಚು? ನೋಡಿ, ಈಗ ಕಾಡ್ಗಿಚ್ಚಿನಲ್ಲಿ ಎರಡು ಭಾಗನ ಮಾಡಬಹುದು ನಾವು. ಒಂದು ನ್ಯಾಚುರಲ್ ಫೈರ್ ಅಂದ್ರೆ ಸ್ವಾಭಾವಿಕವಾಗಿ ಆಗಿರ್ತಕ್ಕಂಥದ್ದು, ಇನ್ನೊಂದು ಮಾನವ ನಿರ್ಮಿತ. ಸ್ವಾಭಾವಿಕ ಆಗೋದು ಬಹಳ ಕಡಿಮೆ ಸರ್. ಇತ್ತೀಚಿನ ಸಮೀಕ್ಷೆಗಳ ಪ್ರಕಾರ

ಮನೆಯಲ್ಲೇ ಒಂದು ಬೆಂಕಿ ಕಡ್ಡಿಗೀರಿ ಹತ್ತದೇ ಇಲ್ಲ, ಎರಡು ಮೂರು ಸರಿ ಹೊಡಿತೀರಾ ಚಳಿಗಾಲದಲ್ಲಿ. ಅದೇ ಬೇಸಿಗೆಯಲ್ಲಿ ಟಚ್ ಆದ್ರೆ ಸಾಕು ಹಚ್ಚುತ್ತೆ. ಸೊ ಇದೊಂದು ಸಣ್ಣ ಉದಾಹರಣೆ. ಅದಕ್ಕೋಸ್ಕರ ಬೇಸಿಗೆ ಬೆಂಕಿ ಟೈಮಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಮತ್ತು ACF ಪ್ರತಿ ಕಮಿಟಿಗಳ ಹತ್ರ VFC ಅಂತೀವಿ, ಗ್ರಾಮಾಣ್ಯ ಸಮಿತಿಗೆ ಹೋಗಿ ಬೆಂಕಿ ನಿರೋಧಕ ಸಮಿತಿ ಅಂತ ಮಾಡ್ತಾರೆ. ಹೌದೌದು, ಬೆಂಕಿ ನಿರೋಧಕ ಸಮಿತಿ. ಅದರಲ್ಲೂ ಆಯ್ದ ಒಂದು 10-15 ಜನ ಯುವಕರನ್ನ ಇಂಟ್ರೆಸ್ಟ್ ಇರೋರು ಆಸಕ್ತಿ ಇದಾರೆ. ಹೌದು, ನಾವೆಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡಬಾರ್ದು, ಒಳ್ಳೆಯವರು ಇದಾರೆ. ಹೌದೌದು, ಆದ್ರಿಂದ ನಾವು ಅಂತನ ಆದ್ಕೊಂಡು ಇಲಾಖೆ ಜೊತೆಗೆ ವಾಕಿ ಟಾಕಿ ಕೊಟ್ಟಿರ್ತೀವಿ. ಆಮೇಲೆ ರಿಮೋಟ್ ಸೆನ್ಸಿಂಗ್, ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು ಪ್ರತಿ ವರ್ಷ ನಾವು ಈಗ ನಾನು ಇಲಾಖೆಯನ್ನು ಹೇಳ್ಬೋದು ಇವತ್ತು ಬೆಂಕಿನೇ ಇಲ್ಲ ನನ್ನ ಕಡೆ ಅಂತ. ಆದ್ರೆ ಅಲ್ಲಿ ನೀರಿನ ಟ್ಯಾಂಕ್ ಅನ್ನ ಸಿದ್ಧವಾಗಿ ಇಟ್ಕೊಂಡಿರ್ತೀವಿ. ಆಮೇಲೆ ಇನ್ನೊಂದು ಬಂದಿದೆ ಹ್ಯಾವರ್ ಸಾಕನ್ನ, ಈ ಬೆನ್ನಿಗೆ 20 ಲೀಟರ್ ತನಕ ನೀರನ್ನ ಸ್ಪ್ರೇ ಮಾಡೋದು. ಅದು ಸಣ್ಣ ಮಟ್ಟದಲ್ಲಿ ಬೆಂಕಿ ಇದ್ರೆ, ದೊಡ್ಡ ಮಟ್ಟದಲ್ಲಿ ಇದ್ದಾಗ ಏನ್ ಮಾಡ್ತೀವಿ, ಫೈರ್ ಬ್ರಿಗೇಡ್ ಕರೆಸ್ತೀವಿ. ಅದಕ್ಕೆ ನಾವು ಪ್ರತಿ ರೇಂಜ್ಗೂ ರೇಂಜ್ ಫಾರೆಸ್ಟ್ ಆಫೀಸರ್ ಹೇಳಿರ್ತೀವಿ, ಫೈರ್ ಬ್ರಿಗೇಡ್ ನಂಬರ್ ಇಟ್ಕೊಳ್ಳಿ, ಹತ್ತಿರದ ಪೊಲೀಸ್ ಸ್ಟೇಷನ್ ನಂಬರ್. ಸನ್ನದ್ಧ ಸ್ಥಿತಿಯಲ್ಲಿ ಬರ್ತಾರೆ. ಹೌದೌದು, ಯಾಕಂದ್ರೆ ಇದು ಸರ್ಕಾರದ ಕಾರ್ಯಕ್ರಮ, ಎಲ್ಲರಿಗೂ ಬೇಕು ಅರಣ್ಯ. ಅದರಿಂದ ಅವರು ಸಹ ಇಮಿಡಿಯೇಟ್ ಬಂದು ಬೆಂಕಿ ಆರಿಸಲ್ಲಿ ನಮಗೆ ಸಾಥ್ ಕೊಡ್ತಾರೆ. ಅಂದ್ರೆ ಮುಖ್ಯವಾಗಿ ಗ್ರಾಮಸ್ಥರಲ್ಲಿ ಅವ್ರ ಗ್ರಾಮಕ್ಕೆ ಬರಬಹುದು, ಅವ್ರ ಬೆಳೆ ನಾಶನೂ ಆಗ್ಬಹುದು. ಅದಕ್ಕೋಸ್ಕರ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋ. ಅಂದ್ರೆ ಅವರ ಮಳೆ ಬೆಳೆ ಚೆನ್ನಾಗಬೇಕು ಅಂದ್ರೆ ಕಾರ್ಡ್ ಚೆನ್ನಾಗಿ. ಹೌದು, ಆಮೇಲೆ ನಾವು ಇನ್ಸೆಂಟಿವ್ಸ್ ಕೊಡ್ತೀವಿ ಅವರಿಗೆ. ಗ್ರಾಮಾಣ್ಯ ಸಮಿತಿ ಅಂತ ಹೇಳಿದೆ, ವಿಲೇಜ್ ಫಾರೆಸ್ಟ್ ಕಮಿಟಿ ಮತ್ತೆ ಪರಿಸರ ಕಮಿಟಿಗಳಿಗೆ, ಅಭಿವೃದ್ಧಿ ಕಮಿಟಿಗಳಿಗೆ ಇನ್ಸೆಂಟಿವ್ಸ್ ಕೊಡ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಪ್ಪ, ನಿಮ್ಮ ಹಳ್ಳಿಯಲ್ಲಿ ಸುತ್ತ ಆಸುಪಾಸಿನಲ್ಲಿ ಅರಣ್ಯದಲ್ಲಿ ಬೆಂಕಿ ಬೀಳಲಿಲ್ಲ ಅಂದ್ರೆ ನಿನಗೆ ನಾವು ಚೆಕ್ ಮೂಲಕವಾಗಿ ದುಡ್ಡು ಕೊಡ್ತೀವಿ. ಅದರಲ್ಲಿ ನಿಷ್ಪಕ್ಷಪಾತವಾಗಿ ಒಂದು ಪಾರದರ್ಶಕತೆಯಿಂದ ಕೊಡ್ತೀವಿ. ಅವಾಗ ಅವರು ಸ್ವಲ್ಪ ಉತ್ತೇಜನ ಬರ್ತದೆ.